ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆತ್ಮ ನಿರ್ಭರ ಯೋಜನೆಯಲ್ಲಿ ಈ ಕೃಷಿ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ರೈತರಿಗೆ ಮಾರಾಟದ ಅವಕಾಶಗಳು ಹೆಚ್ಚಿಸುವ ಕುರಿತಂತೆ ಹಲವಾರು ಒಂದು ಸುಧಾರಣಾ ಕ್ರಮಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಕೃಷಿ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ರೈತರಿಗೆ ಅದರಿಂದ ಯಾವ ರೀತಿ ಅವಕಾಶಗಳು ಹೆಚ್ಚಾಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗೆ ಇದ್ದಾರೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಕೃಷಿ ಆರ್ಥಿಕ ತಜ್ಞರಾದಂತಹ ಡಾಕ್ಟರ್ ರವೀಶ್ ಅವರು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಇವತ್ತು ತಾವು ಈ ಕೃಷಿ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ಇದರಿಂದ ರೈತರಿಗೆ ಮಾರಾಟದ ಅವಕಾಶಗಳು ಹೇಗೆ ಹೆಚ್ಚಾಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಅದಕ್ಕಿಂತ ಮೊದಲು ನಾವು ಈ ಮಾರುಕಟ್ಟೆ ಬಗ್ಗೆ ಮಾತಾಡೋದಾದ್ರೆ ಭಾರತದಲ್ಲಿ ಈ ಕೃಷಿ ಮಾರುಕಟ್ಟೆ ಹೇಗೆ ಆರಂಭವಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಬಾಂಧವರೇ, ಜಗತ್ತಿನ ಎಲ್ಲಾ ನಾಗರಿಕತೆಗಳ ಬುನಾದಿ ಅಂದ್ರೆ ಕೃಷಿ ಅಂತ ಹೇಳ್ಬೋದು. ಆದರೆ ಈ ಎಲ್ಲಾ ನಾಗರಿಕತೆಗಳಲ್ಲೂ ಎಲ್ಲಾ ಕಾಲದಲ್ಲೂ ಅತಿ ಶೋಷಣೆಗೆ ಒಳಗಾದರು ಅಂತಂದ್ರೆ ನಮ್ಮ ರೈತ ಬಾಂಧವರು. ಭಾರತದಲ್ಲಿ ಕೃಷಿ ಒಂದು ಪ್ರಧಾನ ವೃತ್ತಿ, ಅಂದ್ರೆ ಅತಿ ಹೆಚ್ಚು ಜನರ ಜೀವನದ ಆಧಾರ ನಮ್ಮ ಕೃಷಿಯಾಗಿದೆ. ಸೊ ಭಾರತ ದೇಶದಲ್ಲಿ ಬ್ರಿಟಿಷರ ಆಡಳಿತ ಆರಂಭವಾದ ನಂತರ ಕೃಷಿ ಮಾರುಕಟ್ಟೆಯ ವಿಸ್ತಾರ ಆಗ್ತಾ ಹೋಯಿತು. ಅದರ ಜೊತೆಗೆ ಕೃಷಿಕರ ಸಮಸ್ಯೆಗಳು ಕೂಡ ಸಹ ಹೆಚ್ಚಾಗ್ತಾ ಹೋದವು. ಈ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಸರ್ಕಾರದವರು ಅವಾಗ 1928 ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಅಂತ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಆಯೋಗದ ರಚನೆ ಮಾಡಿದ್ರೆ ಆಯೋಗದ ವರದಿಯ ಮೇರೆಗೆ ಸೊ ಈ ನಮ್ಮ ಕೃಷಿ ಮಾರುಕಟ್ಟೆಯಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಈ ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಒಂದು ವರದಿಯ ಪ್ರಕಾರ ರೈತರು ಅನುಭವಿಸುತ್ತಿರುವ ಮುಖ್ಯ ತೊಂದರೆಗಳು ಅಂತಂದ್ರೆ ರೈತರ ಒಂದು ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಇರೋ ಅಂಥದ್ದು, ಅವರ ರೈತರ ಒಂದು ಬೆಳೆಗೆ ಸರಿಯಾದ ತೂಕ ಇಲ್ಲದೆ ಇರೋವಂಥದ್ದು, ಅವರ ಬೆಳೆಗಳಿಗೆ ಒಂದು ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಇರೋವಂಥದ್ದು, ಅದ್ರ ಜೊತೆಗೆ ಒಂದು ಮಾರಾಟವಾದ ರೈತರ ಬೆಳೆಗಳಿಗೆ ಸೂಕ್ತವಾದ ಹಣದ ಸಂದಾಯ ಆಗದೆ ಇರೋವಂಥದ್ದು, ಇವಿಷ್ಟು ಮುಖ್ಯ ತೊಂದರೆಗಳನ್ನು ರೈತರು ಅನುಭವಿಸ್ತಾ ಇರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸ್ವತಂತ್ರ ನಂತರ ನಮ್ಮ ಭಾರತ ಸರ್ಕಾರ APMC ಮಾರುಕಟ್ಟೆಗಳನ್ನು ವ್ಯವಸ್ಥೆಗೆ ಮಾಡಿ, ಇದ್ರ ಮುಖ್ಯ ಉದ್ದೇಶ ಅಂತ ಅಂದರೆ ಒಂದು ರೈತರು ಮತ್ತು ಖರೀದಿದಾರನ ಒಂದೇ ವೇದಿಕೆಗೆ ತರಬೇಕು ಅಂತ ಒಂದು ದೃಷ್ಟಿಯಿಂದ ಈ ಒಂದು APMC ಮಾರ್ಕೆಟ್ನ ಒಂದು ಬೆಳವಣಿಗೆ ಮಾಡ್ತಾ ಬರ್ತಾರೆ. ಸೊ ಇಂದು ಇಡೀ ದೇಶದಲ್ಲಿ ಸುಮಾರು ಸಾವಿರಾರು ಮಾರುಕಟ್ಟೆಗಳು ಉಪಮಾರುಕಟ್ಟೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕರ್ನಾಟಕದಲ್ಲೂ ಸಹ ಸುಮಾರು 165 ಪ್ರಮುಖ ಮಾರುಕಟ್ಟೆಗಳು ಮತ್ತು 350 ಹೆಚ್ಚು ಉಪಮಾರುಕಟ್ಟೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮೊದಲು ನಮ್ಮ ರೈತರು ತಾವು ಬೆಳೆದದ್ದನ್ನ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಜಾಸ್ತಿ ವಿನಿಮಯ ಆಗ್ತಿತ್ತು. ಅಂದ್ರೆ ತಾವು ಬೆಳೆದಿದ್ದನ್ನ ಅಲ್ಲೇ ತಮ್ಮ ಊರಲ್ಲಿರ್ಬೋದು ಅಥವಾ ಪಕ್ಕದೂರಲ್ಲಿರ್ಬೋದು ತಮ್ಮ ಅಥವಾ ನೆಂಟಸ್ಥಾನ ಅಂತವ್ರ ಕಡೆ ಇವ್ರಿಗೆ ಬೇಕಾಗದ್ದು ಅವ್ರಿಗೆ ಕೊಡೋದು, ಅವ್ರಿಗೆ ಬೇಕಾದ್ದು ಇವ್ರಿಗೆ ಇವ್ರಿಸ್ಕೊಳೋದು, ಈ ತರ ನಡೀತಿತ್ತು ವ್ಯವಹಾರ. ಈ ತರ ಪ್ರಾರಂಭ ಆಗ್ತಿತ್ತು ಮೊದಲು. ಹೆಚ್ಚು ಮಾರುಕಟ್ಟೆ ಬಳಸೋದಕ್ಕೆ ಬಹಳ ಕಡಿಮೆ ಇತ್ತು ಮೊದಲು. ಯಾವಾಗ ನಮ್ಮಲ್ಲಿ ಈ ವಾಣಿಜ್ಯ ಬೆಳೆಗಳು ಜಾಸ್ತಿ ಆದವು ಮತ್ತೆ ಉತ್ಪಾದನೆ ಜಾಸ್ತಿ ಆಯ್ತು, ಅವಾಗೆಲ್ಲ ಅದನ್ನ ಶೇಖರಣೆ ಮಾಡೋದಾಗ್ಲಿ ಮತ್ತೆ ಇಟ್ಕೊಂಡಿದ್ದನ್ನ ಅದು ನಾಳೆ ವೇಸ್ಟ್ ಆಗಂತ ಸಂದರ್ಭ ಬರುತ್ತೆ. ಇಂಥ ಸಂದರ್ಭ ಬಂದಾಗ ಈ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಬಂತು. ಅಂದ್ರೆ ಮಾರುಕಟ್ಟೆಗಳ ಬಳಸೋದು ಸುಧಾರಣೆ ಆಗಿದೆ. ಯಾವಾಗ ಆರಂಭವಾಯ್ತು ಈ ಮಾರುಕಟ್ಟೆಯನ್ನು, ಯಾಕಾಗಿ ಆರಂಭ ಮಾಡಿದ್ರು? ನೀವ್ ಹೇಳ್ದಂಗೆ ಅದೇ ಮೊದಲು ರೈತರಿಗೆ ಅದು ನೀವು ಹೇಳಿದ ಸಿಸ್ಟಮ್, ಅವ್ರು ಬೆಳೆದಂತ ಪದಾರ್ಥಗಳನ್ನ ಬೇರೆ ತಮ್ಮ ಸಂಬಂಧಿಕರಾಗ್ಲಿ ತಮ್ಮ ಪಕ್ಕದ ಮನೆಯವ್ರಿಗಾಗ್ಲಿ ಅಥವಾ ತಮ್ಮ ನೆಂಟ್ರಿಸ್ಟ್ರಿಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂತ ಅದನ್ನ ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತೀವಿ ನಮ್ಮ ಕೃಷಿ ಅರ್ಥಶಾಸ್ತ್ರದಲ್ಲಿ. ಈ ಒಂದು ಸಿಸ್ಟಮ್ ಇದಾದ ರೈತರು ತಮ್ಮ ಒಂದು ಸ್ವಾವಲಂಬನೆ, ಅದು ಅವ್ರಿಗೇನು ಅವಶ್ಯಕತೆ ಎಷ್ಟೋ ಅಷ್ಟೇ ಬೆಳೀತಾ ಇದ್ರು. ಸೊ ಈ ಒಂದು ಕೃಷಿ ಒಂದು ಆರ್ಥಿಕದ ಆದಾಯದ ಮೂಲವಾಗಿ ರೂಪುಗೊಂಡಾಗ ರೈತರು ಅದನ್ನೇ ನಂಬಿಕೊಂಡು ಹೆಚ್ಚೆಚ್ಚು ಬೆಳೆ ಬೆಳೆಯಕ್ ಶುರು ಮಾಡಿದ್ರು. ಜನಸಂಖ್ಯೆ ಕಾರಣ ಅದ್ರ ಜೊತೆಗೆ ನಮ್ಮ ಕೃಷಿಯಲ್ಲಿ ಆಧುನಿಕ ಸುಧಾರಣೆಗಳಾದ್ರು, ಒಳ್ಳೊಳ್ಳೆ ತಳಿಗಳು ಬರ್ತಾವದು, ಇದರಿಂದ ಪ್ರೊಡಕ್ಷನ್ ಜಾಸ್ತಿ ಆಯ್ತು. ಆಮೇಲೆ ಬೇರೆ ಬೇರೆ ಈ ನಗರೀಕರಣ ಅದರಿಂದ ಬೇರೆ ಇಂಡಸ್ಟ್ರಿಯಲ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಎಲ್ಲರೂ ಅಗ್ರಿಕಲ್ಚರ್ ಮಾಡಕ್ ಬಿಟ್ಟು ಬೇರೆ ಬೇರೆ ಉದ್ಯೋಗನ್ನ ಹುಡ್ಕೊಂತಾ ಹೋದ್ರು. ಆ ಬೇರೆ ಉದ್ಯೋಗ ಹುಡ್ಕೊಂಡವ್ರಿಗೆ ಒಂದು ಆಹಾರ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಪ್ರೊಡಕ್ಷನ್, ರೈತರು ಹೆಚ್ಚಿನ ಪ್ರೊಡಕ್ಷನ್ ಮಾಡಿ ಅದ್ರ ಮಾರುಕಟ್ಟೆ ವ್ಯವಸ್ಥೆ ಜಾರಿಗೆ ಬಂತು. ಸೊ ಒಂದು ಎ ಪಿ ಎಂ ಸಿ ಮುಖ್ಯ ಅಂತ ಅಂತಂದ್ರೆ ಈ ಒಂದು ಬೆಳೆಗಳ ಉತ್ಪಾದನೆ ಜಾಸ್ತಿ ಆದಾಗ ರೈತರುಗಳಿಗೆ ಮಾರ್ಕೆಟ್ ಬೇಕಾಗಿತ್ತು. ಸೊ ಯಾಕೆಂದ್ರೆ ಅಲ್ಲಿ ಖರೀದಿದಾರರು ಅವರು ಎಲ್ಲಿ ಹೋಗಿ ಮಾರಬೇಕು, ಏನು ಒಂದು ವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಈ ನಮ್ಮ ಎ ಪಿ ಎಂ ಸಿ ಮಾರುಕಟ್ಟೆಗಳು ತುಂಬಾ ಅನುಕೂಲ ಆದ. ಸೊ ಈ ಒಂದು ಎ ಪಿ ಎಂ ಸಿ ವ್ಯವಸ್ಥೆಯಿಂದ ರೈತರಿಗೆ ಸರಿಯಾದ ಬೆಲೆ ಸಿಗುವಂತಾಯ್ತು, ಸರಿಯಾದ ತೂಕ ಸಿಗುವಂತಾಯ್ತು, ಅದ್ರ ಜೊತೆಗೆ ಅವರ ಮಾರಾಟ ಮಾಡಿದ ಉತ್ಪನ್ನಗಳಿಗೆ ಸರಿಯಾದ ಒಂದು ಬೆಲೆ ಕೊಟ್ಟು ಅದನ್ನ ಪಾವತಿ. ಸೊ ಬೆಲೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ರೈತ ಬರ್ತಾನೆ ಮಾರ್ಕೆಟ್ ಅಲ್ಲಿ ಮಾರ್ತಾನೆ ಹೋಗ್ತಾರೆ, ಬಟ್ ಆ ಹಣ ಅವ್ರಿಗೆ ಸೇರ್ಬೇಕಲ್ಲ, ರೈತನ ಕೈಗೆ ಸೇರ್ಬೇಕಲ್ಲ. ಅದ್ರಲ್ಲಿ ಪ್ರಾಬ್ಲಮ್ ಆಗ್ತಿದ್ದು, ಕೊಂಡ್ಕೊಂಡವ್ರು ಕೊಂಡ್ಕೊಂಡು ಹೋಗ್ತಾರೆ, ಪೇ ಮಾಡ್ತಿರ್ಲಿಲ್ಲ, ಅಮೌಂಟ್ ನ ಕೊಡ್ತಿರ್ಲಿಲ್ಲ. ಸೊ ಈ ಒಂದು ಎ ಪಿ ಎಂ ಸಿ ಇಂದ ಒಂದು ಪೇಮೆಂಟ್ ಸಿಸ್ಟಮ್ ಎಲ್ಲ ಒಂದು ಒಳ್ಳೆ ಬೆಳವಣಿಗೆ ಆಯ್ತು, ರೈತರಿಗೆ ಒಳ್ಳೆ ಒಂದು ಇನ್ಕಮ್ ಸಿಗುವಂತ ವ್ಯವಸ್ಥೆ ಆಯ್ತು. ಆದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಅಂದ್ರೆ ಎ ಪಿ ಎಂ ಸಿ ಮೇಲೆ ರೈತರಿಗೆ ತುಂಬಾ ಒಂದು ಅಸಮಾಧಾನ ವ್ಯಕ್ತ ಆಗ್ಬಿಟ್ಟಿದೆ. ಈಗ ನೀವು ಹೇಳಿದ್ರಿ ಈ ತರ ನಮ್ದು ಒಂದು ವ್ಯವಹಾರ ವ್ಯಾಪಾರ ಪ್ರಾರಂಭ ಎ ಪಿ ಎಂ ಸಿ ಪ್ರಾರಂಭ ಆದಾಗ ರೈತರಿಗೂ ಮತ್ತೆ ವರ್ತಕರು ಒಂದ್ ಕಡೆ ಸೇರಂತ ಒಂದು ಸ್ಥಳ ಅವರಿಗೆ ಆಯ್ತು ಎ ಪಿ ಎಂ ಸಿ ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ. ಹೌದು, ಮೊದಲೇನು ತಮ್ಮ ಮನೆಗಳ ಹತ್ರನೇ ಮಾರಾಟ ಮಾಡ್ತಿದ್ರು, ಅಲ್ಲೇ ಹೋಗಿ ಕೆಲವರೆಲ್ಲ ಮನೆಗಳ ಹತ್ರ ಮಾರಾಟ ಮಾಡ್ತಿದ್ರು, ಸಂತೆಗಳಲ್ಲಿ ಮಾತ್ರ. ನೀವೇ ಆಗ್ಲೇ ಹೇಳ್ದಂಗೆ ಸರಿಯಾಗಿ ಅವರಿಗೆ ಹಣ ಸಂದಾಯ ಆಗ್ತಿದ್ದಿಲ್ಲ, ಎಷ್ಟೋ ಜನ ಮೋಸ ಮಾಡಿಬಿಡರು, ಈ ತರ ಆಗ್ತಿತ್ತು ಅಂತ ಹೇಳಿದ್ರೆ ಈ ಎ ಪಿ ಎಂ ಸಿ ಬಂದಗಳಿಂದ ಅವ್ರು ಹೋಗಿ ಅಲ್ಲಿ ತಮ್ಮ ಅಲ್ಲಿ ನೋಂದಣಿ ಮಾಡ್ಕೊಂಡ್ರೆ ಅವ್ರು ಬೆಳೆದಂತ ಏನ ಧಾನ್ಯಗಳಿರ್ಬೋದು ಸರಕುಗಳಿಗೆ ಸರಿಯಾದಂತೆ ಬೆಲೆ ಸಿಗಕ್ ಪ್ರಾರಂಭ ಆಯ್ತು. ಇದರಿಂದ ರೈತರ ಆದಾಯ ಜಾಸ್ತಿ ಆಯ್ತು, ಅವರಿಗೆ ಏನು ತೊಂದರೆ ಆಗೋದು ತಪ್ಪತ್ತೆ ಅಂತ ತಾವು ಹೇಳಿದ್ರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಂದು ನಿಯಮಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಮಾಡಿತು. ಈ ಒಂದು ಸುಧಾರಣಾ ಕ್ರಮಗಳಿಂದ ಯಾವ್ಯಾವ ಬದಲಾವಣೆಗಳಾಗಿದ್ದಾವೆ, ಆಮೇಲೆ ಇದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಿದೆ? ನಿಮ್ಗೆಲ್ಲ ಗೊತ್ತಿರೋ ಹಂಗೆ ರೈತರುಗಳು ಒಂದು ಇವತ್ತಿನ ದಿನ ಎ ಪಿ ಎಂ ಸಿ ಮಾರ್ಕೆಟ್ಗಳಿದ್ದಾವೆ, ಅಲ್ಲಿ ಕಮಿಷನ್ಸ್ ಏಜೆಂಟ್ಸ್ ಇದಾರೆ, ಎಲ್ಲಾ ವರ್ತಕರು ಅಲ್ಲಿ ಬಂದು ರೈತರುಗಳು ಏನ್ ತಾಂಡೋಗಿ ಅವರೊಂದು ಅವ್ರ ಬೆಳೆ ಉತ್ಪಾದನೆ ಅಲ್ಲಿ ಹಾಕ್ತಾರೆ. ಸೊ ವರ್ತಕರು ಬಂದು ಅದಕ್ಕೊಂದು ಬೆಲೆ ಕಟ್ಟಿ ಅವರು ಕೊಂಡ್ಕೊಳ್ಳೋ ವ್ಯವಸ್ಥೆ ಇತ್ತು. ಬಟ್ ಇತ್ತೀಚಿನ ದಿನಗಳು ಏನಾಗಿದೆ ಅಂತಂದ್ರೆ ಈ ವ್ಯಾಪಾರಿಗಳೆಲ್ಲ ಅಲ್ಲಿ ಎ ಪಿ ಎಂ ಸಿಗೆ ಬರೋ ಅಂತ ವ್ಯಾಪಾರಿಗಳೆಲ್ಲ ಅವರೆಲ್ಲ ಒಟ್ಟಿಗೆ ಒಟ್ಟುಗೂಡ್ಕೊಂಡ್ಬಿಟ್ಟು ಸೊ ರೈತರಿಗೆ ಒಂದು ಸಿಗ್ಬೇಕಾಗಿರೋಂತ ಬೆಲೆನಲ್ಲಿ ವಂಚನೆ ಸ್ಟಾರ್ಟ್ ಆಯ್ತು. ಸೊ ವಂಚನೆ ಸ್ಟಾರ್ಟ್ ಆಯ್ತು, ಅದ್ರ ಜೊತೆಗೆ ಈ ಕಮಿಷನ್ ಎಲ್ಲ ರೈತರುಗಳು ಕೊಡ್ಬೇಕಾಯ್ತು, ಅದರಲ್ಲಿ ಸ್ವಲ್ಪ ರೈತರಿಗೆ ಅಸಮಾಧಾನ ಉಂಟಾಯ್ತು. ಆದ್ರಿಂದ ಇದನ್ನೆಲ್ಲ ಮನಗಂಡ ನಮ್ಮ ಘನ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಎ ಪಿ ಎಂ ಸಿ ಕಾಯ್ದೆ ಏನಿದೆ ಅದಕ್ಕೆಲ್ಲ ತಿದ್ದುಪಡಿಗಳನ್ನ ತಂದಿದ್ದಾರೆ. ಈ ತಿದ್ದುಪಡಿಯನ್ನ ನಮ್ಮ ಕರ್ನಾಟಕ ಸರ್ಕಾರವು ಸಹ ಇತ್ತೀಚೆಗೆ ಮೇ ತಿಂಗಳಲ್ಲಿ 1920 ಮೇ ತಿಂಗಳಲ್ಲಿ ಇದನ್ನ ಒಂದು ತಿದ್ದುಪಡಿಯನ್ನ ಜಾರಿಗೆ ತಗೋಬಂತು. ಈ ತಿದ್ದುಪಡಿಯ ಪ್ರಮುಖ ಅಂಶಗಳೆಂತಂದ್ರೆ ಈಗಿನ ರೈತರು ತಾವು ಬೆಳೆದ ಬೆಳೆಯನ್ನ ಎಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ಅವರು ಸಹ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಬಹುದು. ಅದೇ ರೀತಿ ಖರೀದಿದಾರರು ಫಸ್ಟ್ ಏನಿತ್ತು, ಅವರು ಎ ಪಿ ಎಂ ಸಿಗೆ ಹೋಗಿ ಅಲ್ಲೇ ಅವರು ನೋಂದಣಿ ಮಾಡಿಸಿ ವಿತ್ ಅವ್ರ ಲೈಸೆನ್ಸ್ ಇದ್ರೆ ಅಷ್ಟೇ ಅವರು ಎ ಪಿ ಎಂ ಸಿಯಿಂದ ಖರೀದಿ ಮಾಡ್ಕೊಳ್ಳುವಂತ ಅವಕಾಶ ಇತ್ತು. ಬಟ್ ಈ ಒಂದು ನಮ್ಮ ಈ ಹೊಸ ಕಾಯ್ದೆಯ ತಿದ್ದುಪಡಿಯಲ್ಲಿ ಸೊ ಖರೀದಿದಾರರು ಸಹ ಯಾರಿಂದ ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಬಹುದು. ಅದ್ರ ಜೊತೆಗೆ ರೈತರಿಗೆ ಕೃಷಿ ಉತ್ಪನ್ನಗಳ ಮಾರಾಟದ ಮೇಲೆ ಒಂದು ಸೆಸ್ ಅಂತ ಆಗ್ತಾ ಇದ್ರು, ಕಮಿಷನ್ ಟ್ಯಾಕ್ಸ್ ಟೈಪ್. ಎ ಪಿ ಎಂ ಸಿಗೆ ಹೋಗ್ಬೇಕು ಅಂತ ಅಂದ್ರೆ ಅವ್ರದ್ದು ಅವತ್ತು ಮೌಲ್ಯ ಏನಿದೆ, ಎಷ್ಟು ಮಾರಾಟ ಮಾಡಿದಾನೆ, ಒಂದ್ 10,000 ರೂಪಾಯಿ ಬಂತು ಅಂದ್ರೆ 2% ಅವ್ರ ಟ್ಯಾಕ್ಸ್ ಕಟ್ಟಬೇಕಾಯ್ತು ಕಮಿಷನ್ ಏಜೆಂಟ್ಸ್ಗಳಿಗೆ ಸರ್ಕಾರಕ್ಕೆ. ಸೊ ಈ ಒಂದು ಟ್ಯಾಕ್ಸ್ ಇವಾಗ ಈ ಇದನ್ನ ತೆಗೆದಾಕಿದ್ದಾರೆ ಈ ಒಂದು ತಿದ್ದುಪಡಿಯಲ್ಲಿ. ಅದ್ರ ಜೊತೆಗೆ ಕೃಷಿ ಉತ್ಪನ್ನಗಳ ಮಾರಾಟದ ಮೇಲೆ ಎ ಪಿ ಎಂ ಸಿಯ ನಿಯಂತ್ರಣ ಇತ್ತು. ಫಸ್ಟ್ ಎ ಪಿ ಎಂ ಸಿ ಬಿಟ್ಟು ಹೊರಗಡೆ ಎಲ್ಲೂ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡೋ ವ್ಯವಸ್ಥೆ ಇರಲಿಲ್ಲ, ಎ ಪಿ ಎಂ ಸಿ ನಲ್ಲೇ ತಂದು ಅಲ್ಲೇ ಮಾಡ್ಬೇಕಾಯ್ತು ಕೃಷಿ ಮಾರುಕಟ್ಟೆನಲ್ಲಿ. ಸೊ ಅದ್ರದ್ದು ಏನು ಮಾರ್ಕೆಟ್ ಅಲ್ಲಿ ಇವಾಗ ಅಲ್ಲಿ ಯಾರಾದ್ರೂ ಒಬ್ಬ ಅಧಿಕಾರಿ ಇದ್ರೆ ಅವ್ರಿಗೆ ಏನಾದ್ರೂ ಕಾಂಟ್ಯಾಕ್ಟ್ ಸ್ವಲ್ಪ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ ಇತ್ತಂದ್ರೆ ವರ್ತಕರನ್ನ ಕರೆಸ್ಬಿಟ್ಟು ಅದ ಖರೀದಿದಾರರಿಗೆ ಅವ್ರ ಜೊತೆ ಒಂದು ಏನೋ ಡೀಲ್ ಮಾಡ್ಕೊಂಡು ಸೊ ರೈತರಿಗೆ ಒಳ್ಳೆ ಬೆಳೆ ಸಿಗ್ತಾ ಇರ್ಲಿಲ್ಲ. ಆದ್ರಿಂದ ಈ ಒಂದು ಎ ಪಿ ಎಂ ಸಿಯ ನಿಯಂತ್ರಣ ರೈತರ ಒಂದು ಉತ್ಪನ್ನದ ಮೇಲೆ ಇನ್ಮೇಲೆ ಇರೋದಿಲ್ಲ. ಅದ್ರ ಜೊತೆಗೆ ಖಾಸಗಿ ವ್ಯಾಪಾರಿಗಳು ಸಹ ರೈತರಿಂದ ನೇರವಾಗಿ ಖರೀದಿ ಮಾಡುವಂತ ವ್ಯವಸ್ಥೆ ಆಗಿದೆ. ಫಸ್ಟ್ ಏನಂದ್ರೆ ಒಂದು ರೈತರಿಂದ ನೀವು ಉತ್ಪನ್ನ ಖರೀದಿ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕಾಗಿತ್ತು. ಲೈಸೆನ್ಸ್ ಹೋಲ್ಡರ್ಸ್ ಅವರಷ್ಟೇ ಖರೀದಿ ಮಾಡುವಂತ ಅವಕಾಶ ಇತ್ತು, ಬೇರೆ ಅವರು ಖರೀದಿ ಮಾಡೋಂಗಿರ್ಲಿಲ್ಲ. ಸೊ ಈ ಒಂದು ಹೊಸ ತಿದ್ದುಪಡಿಯ ಪ್ರಕಾರ ಯಾರ್ ಬೇಕಾದ್ರೂ ನೀವು ರೈತರಿಂದ ನೇರವಾಗಿ ಖರೀದಿ ಮಾಡುವಂತ ವ್ಯವಸ್ಥೆಗಳಾಗಿದ್ದಾವೆ. ಅದ್ರ ಜೊತೆಗೆ ಫಸ್ಟ್ ಎಲ್ಲ ನಮ್ದು ಎಪಿಎಂಸಿ ಸರ್ಕಾರದ ಎಪಿಎಂಸಿಗಳೆಲ್ಲ ಅಷ್ಟೇ ಕೃಷಿ ಒಂದು ಉತ್ಪನ್ನವನ್ನು ಮಾರ್ಕೆಟ್ ಮಾಡಬೇಕಾಯಿತು. ಈ ಒಂದು ಕಾಯ್ದೆ ತಿದ್ದುಪಡಿ ಪ್ರಕಾರ ಸೊ ಪ್ರೈವೇಟ್ ಅವರು ಸಹ ಖರೀದಿದಾರರು ಸಹ ಅವರೇ ಒಂದು ಒಂದು ಖರೀದಿ ಮಾಡಬಹುದು, ಅವರೇ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೋಬಹುದು, ಅವರೇ ಒಂದು ವೇರ್ ಹೌಸ್ ಗೋದಾಮುಗಳು ಅಂತ ಶೇಖರಣೆ ಮಾಡೋದಕ್ಕೆ ಪದಾರ್ಥಗಳನ್ನ ಶೇಖರಣೆ ಮಾಡೋದಕ್ಕೆ ಅವರೇ ಗೋದಾಮುಗಳನ್ನ ಕಟ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ರೈತರಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ, ರೈತರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ರೈತರುಗಳಿಗೆ ಒಂದು ಒಳ್ಳೆ ಬೆಲೆ ಸಿಗುವಂತಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಾಯ್ದೆಯಿಂದ ಅವರಿಗೆ ತಮ್ಮ ಆದಾಯದಲ್ಲಿ ದ್ವಿಗುಣ ಆಗುವಂತ ಸಂಭವಗಳು ಬರ್ತವೆ ಅಂತ ನನ್ನ ಅನಿಸಿಕೆ. ನಾವು ಆಗ್ಲೇ ಮಾತಾಡ್ದಂಗೆ ಮೊದಲು ಅಲ್ಲೇ ರೈತ ತನ್ನ ಬೆಳೆದಂತ ಉತ್ಪನ್ನಗಳನ್ನ ತಮ್ ತಮ್ಮಲ್ಲೇ ವಿನಿಮಯ ಮಾಡಿಕೊಂಡು ತನ್ನಿಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಪಡ್ಕೊಂತಿದ್ದ. ಅದಾದ್ಮೇಲೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಸ್ಥೆ ಬಂತು ಅಂದ್ರೆ ಇಲ್ಲೆಲ್ಲ ಕೆಲವು ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈಗ ಮತ್ತೆ ಈಗ ನಾವು ಮಾರ್ಕೆಟ್ ಬಿಟ್ಟು ಮತ್ತೆ ಅಲ್ಲೇ ರೈತರ ಹತ್ರ ಹೋಗಿ ಖರೀದಿ ಮಾಡುವಂತ ಒಂದು ಸಂದರ್ಭ ಈಗ ಒದಗಿಸ್ತಾ ಇದೆ ಸರ್ಕಾರ. ಇದರಿಂದ ಮತ್ತೆ ನಾವು ಹಳೆಯ ಪದ್ಧತಿಗೆ ಹೋಗ್ತೀವಿ ಏನೋ ಅನ್ನಿಸ್ತದೆ ನನಗೆ. ಹಳೆ ಪದ್ಧತಿಗೆ ಬಾರ್ಟರ್ ಸಿಸ್ಟಮ್ ಹೋಗ್ತಿದ್ದೀವಿ. ನಿಮ್ ಪ್ರಕಾರ ಏನಿದೆ ಫಸ್ಟ್ ಈಗ ರೈತರುಗಳು ತಾವು ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ತಂದು ಮಾರುಕಟ್ಟೆ ಎಪಿಎಂಸಿ ಮಾರುಕಟ್ಟೆ ಯಾರ್ಡ್ ಎಪಿಎಂಸಿ ಯಾರ್ಡ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಅಲ್ಲಿ ರಿಸ್ಟ್ರಿಕ್ಷನ್ ಇತ್ತು. ಅವ್ರು ಕೊಂಡ್ಕೊಳ್ಳುವಂತವ್ರು ಜನ ಕಡಿಮೆ ಇರ್ತಿದ್ರು. ಇವಾಗ ಒಂದು ಮಾರುಕಟ್ಟೆಗೆ ಯಾವ್ದೋ ಒಬ್ಬ ರೈತ ಒಂದು ಆಲೂಗಡ್ಡೆ ತಗೊಂಬಂದಿರ್ತಾನೆ ಅಂತ ಇಟ್ಕೊಳ್ಳಿ, ಆಲೂಗಡ್ಡೆ ಅವ್ನು ಬಂದು ಗುಡ್ಡೆ ಹಾಕಿರ್ತಾನೆ, ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ತಾರೆ, ಅಲ್ಲಿ ಒಂದು ನಾಲ್ಕೈದು ಜನ ಖರೀದಿದಾರರು ಬರ್ತಾರೆ. ಖರೀದಿದಾರರು ಬಂದಾಗ ಅವ್ರ ನಾಲ್ಕೈದು ಜನ ಮಾತಾಡ್ಕೊಂಡು ಅಲ್ಲೆಲ್ಲ ಬಿಡ್ಡಿಂಗ್ ಸಿಸ್ಟಮ್, ಸೊ ಒಂದು ಬೆಲೆ ಕಟ್ತಾ ಹೋಗ್ತಾರೆ, ಒಂದು ವಸ್ತು ನೋಡಿ ಉತ್ಪನ್ನ ನೋಡಿ ಅವ್ರು ಬೆಲೆ ಕೂಗ್ತಾ ಹೋಗ್ತಾರೆ. ಸೊ ಅವ್ರ ನಾಲ್ಕು ಜನ ಮಾತಾಡ್ಕೊಂಡು ಇದಕ್ಕಿಂತ ನಾವು ಒಂದು ಬೆಲೆ ನಿಗದಿ ಮಾಡ್ಕೊಂಡು ಇದಕ್ಕಿಂತ ಜಾಸ್ತಿ ನಾವು ಖರೀದಿ ಮಾಡೋದೇ ಬೇಡ ಅಂತ ಅಂದ್ರೆ ರೈತರಿಗೆ ತೊಂದರೆ ಆಗುತ್ತೆ, ರೈತರಿಗೆ ಒಳ್ಳೆ ಬೆಲೆ ಸಿಗೋದಿಲ್ಲ. ಸೊ ಇವಾಗ ಆ ವ್ಯವಸ್ಥೆ ಇಲ್ಲ. ಇವಾಗ ಯಾರು ಬೇಕಾದ್ರೆ ನನ್ಗೆ ಇಷ್ಟ ಆಯ್ತಾ ನಾನು ಎಷ್ಟು ಬೇಕಾದ್ರೆ ಬೆಲೆ ಕೊಡ್ತೀನಿ, ಬೆಲೆ ಕೊಂಡ್ಕೋತೀನಿ, ನನ್ಗೆ ಆ ಕೆಪಾಸಿಟಿ ಇದೆ, ನಾನು ಅದನ್ನೇನೋ ರಫ್ತು ಮಾಡ್ತೀನಿ, ಶೇಖರಣೆ ಮಾಡ್ತೀನಿ, ಅದಕ್ಕೆ ಮೌಲ್ಯವರ್ಧನೆ ಮಾಡ್ತೀನಿ, ಬೇರೆ ದೇಶಕ್ಕೆ ಕಳಿಸ್ತೀನಿ, ಬೇರೆ ರಾಜ್ಯಕ್ಕೆ ಕಳಿಸ್ತೀನಿ ಅಂತ ಅವ್ನ ಧೈರ್ಯದ ಮೇಲೆ ಸೊ ಒಂದು ಒಂದು ಉತ್ತಮವಾದ ಮಾರ್ಕೆಟಿಂಗ್ ವ್ಯವಸ್ಥೆ ಕ್ರಿಯೇಟ್ ಆಗುತ್ತೆ, ರೈತರ ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಮೊದ್ಲು ಬಾರ್ಟರ್ ಸಿಸ್ಟಮ್ ಅಂತಂದ್ರೆ ಅವ್ರು ಏನ್ ಅವ್ರು ಬೆಳೆದಿತ್ತು ಸುಮ್ನೆ ಶೇರ್ ಮಾಡ್ಕೊಂತೀರೋ, ಅವ್ರಿಗೆ ಆದಾಯ ಇಲ್ಲ ಏನಿಲ್ಲ, ಅವ್ರು ಕೊಟ್ಟಿದ್ದು ಇವ್ರು ತಗೊಂತೀರಿ, ಇವ್ರು ಕೊಟ್ಟಿದ್ದು ಅವ್ರು ತಗೊಂತಿದ್ರು. ಅದೇ ಮಾರ್ಕೆಟ್ ವ್ಯವಸ್ಥೆನಲ್ಲಿ ಅವ್ರ ವರ್ತಕ ಹೇಳದ ಖರೀದಿದಾರ ಅವ್ರು ಏನೋ ಒಂದು ಬೆಳೆ ಕಟ್ಟಿರ ಅಷ್ಟೇ ಸಿಕ್ತಿತ್ತು ರೈತಿಗೆ. ಸೊ ಇವಾಗ ಖರೀದಿದಾರರು ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಒಂದು ಅವಕಾಶ, ರೈತರಿಗೂ ಸಹ ಒಂದು ಒಳ್ಳೆ ಬೆಲೆ ಸಿಗುವಂತ ಅವಕಾಶಗಳು ಇರುತ್ತೆ. ಈಗ ನಮ್ಮ ಕೇಂದ್ರ ಸರ್ಕಾರ ಒಂದು ಮಾತು ಹೇಳಿದ್ರೆ ಒನ್ ಇಂಡಿಯಾ ಒನ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ, ಅಂದ್ರೆ ಒಂದೇ ಇಡೀ ವ್ಯವಸ್ಥೆ ಅಂದ್ರೆ ನೀವು ಯಾವುದೇ ಒಂದು ಮಾರ್ಕೆಟ್ ಹೋದ್ರೂ ಒಂದೇ ರೀತಿಯಲ್ಲೇ ವ್ಯವಸ್ಥೆ ಇರಬೇಕು, ಒಂದೇ ರೀತಿಯ ಧಾರಣೆ ಸಿಗಬೇಕು ಇಡೀ ನಮ್ಮ ದೇಶದಲ್ಲಿ. ಅಂದ್ರೆ ಆ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ನಮ್ಮ ಈ ಪ್ರಧಾನಮಂತ್ರಿ ಆತ್ಮ ನಿರ್ಭರ ಯೋಜನೆಯಲ್ಲಿ ಈ ಮಾರುಕಟ್ಟೆ ಸುಧಾರಣೆ ಸಮಯದಲ್ಲಿ ಈ ಒಂದು ಥೀಮ್ ಇಟ್ಕೊಂಡತೆ, ಈ ಒಂದು ಧ್ಯೇಯವಾಕ್ಯನ ಘೋಷವಾಕ್ಯನ ಇಟ್ಕೊಂಡು ಇದು ಮಾಡ್ತಿದ್ದಾರೆ. ಈಗಾಗಲೇ ನಮ್ಮ ಮಾರ್ಕೆಟ್ಗಳಲ್ಲಿ ನೋಡ್ತೀವಿ ಈ ಮಾರ್ಕೆಟಿಂಗ್ ವ್ಯವಸ್ಥೆ ಅಂತ ಬಂದಿದೆ, ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ವ್ಯವಸ್ಥೆಗಳಾಗಿದ್ದಾವೆ. ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ನಮ್ಮ ರೈತರಿಗೆ, ಯಾವ ರೀತಿ ಇದು ನಮ್ಮಲ್ಲಿ ಈಗ ನಡೀತಾ ಇದೆ? ಸೊ ಈ ನಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ರೈತರುಗಳು ತಾವು ಇದೇ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಅದ ರೈತರಿಗೆ ಮಾರುಕಟ್ಟೆ ಒಂದು ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈ ಒಂದು ಇನಾಮ್ ಅಂತ ಮಾರುಕಟ್ಟೆ ವ್ಯವಸ್ಥೆ ತಂದಿದೆ. ಇದರಲ್ಲಿ ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದೇ ರೈತ ಆದ್ರೂ ಸಹ ತಾವು ಬೆಳೆದ ಉತ್ಪನ್ನಗಳನ್ನ ಒಂದು ಅದರ ಕ್ವಾಲಿಟಿನ ಚೆಕ್ ಮಾಡಿಸ್ಬಿಟ್ಟು ಅದನ್ನ ಒಂದು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರೆ ಎಲ್ಲಾ ಮಾರುಕಟ್ಟೆಗಳಲ್ಲೂ ಈ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡಿದ್ದಾರೆ. ಸೊ ದೇಶದ ಯಾವುದೇ ಭಾಗದಲ್ಲಿರೋ ಮಾರುಕಟ್ಟೆನಲ್ಲೂ ಸಹ ಒಬ್ಬ ಖರೀದಿದಾರ ಬಿಹಾರದಲ್ಲಿರೋ ಒಬ್ಬ ಖರೀದಿದಾರ ಕರ್ನಾಟಕದಲ್ಲಿರೋ ಒಬ್ಬ ರೈತನ ಉತ್ಪನ್ನವನ್ನ ಕೊಂಡ್ಕೋಬಹುದು. ಅದೇ ರೀತಿ ನಮ್ಮಲ್ಲೂ ಸಹ ಬಿಹಾರದಲ್ಲಿ ಯಾರ್ದೋ ಒಬ್ಬ ರೈತ ಇರ್ತಾನೆ, ಅವನ ಉತ್ಪನ್ನ ಇರುತ್ತೆ, ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಖರೀದಿದಾರ ಇರ್ತಾನೆ. ಸೊ ಆ ಬಿಡ್ಡಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಒಂದು ಒಂದು ಟೈಮ್ ಕೊಡ್ತಾರೆ ಅವ್ರಿಗೆ, ಈ ಟೈಮ್ ಅಲ್ಲಿ ಅವರು ಬಿಡ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಂದು ಒಂದು ಉದಾಹರಣೆ ಅಂತಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಟೈಮ್ ಇರುತ್ತೆ, ಬಿಲ್ಡಿಂಗ್ ವ್ಯವಸ್ಥೆ ಇರುತ್ತೆ. ಸೊ 10 ಗಂಟೆ ಒಳಗೆ ಅವರು ಒಂದು ರೈತರ ಉತ್ಪನ್ನ ಡಿಸ್ಪ್ಲೇ ಮಾಡ್ತಾರೆ. ಭಾರತದ ಯಾವ ಮೂಲೆಯಿಂದ ವರ್ತಕ ಬೇಕಾದ್ರೆ ಅದನ್ನ ಖರೀದಿ ಮಾಡೋದು 8 ಗಂಟೆ ಒಳಗೆ. 2 ಗಂಟೆ ಟೈಮ್ ಅಲ್ಲಿ ಯಾವೊಬ್ಬ ಖರೀದಿದಾರ ಹೆಚ್ಚಿನ ಬೆಲೆಯನ್ನ ಅದಕ್ಕೆ ನಿಗದಿ ಮಾಡ್ತಾನೆ ಅವನು ಆ ಬೆಲೆ ಉತ್ಪಾದನೆ ಕೊಂಡ್ಕೊಳ್ಳಕ್ಕೆ ಅವಕಾಶ ಇದೆ. ಸೊ ಇದೊಂದು ಈ ನಾಮ್ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಘನ ಸರ್ಕಾರದ್ದು. ಇದರಿಂದ ರೈತರುಗಳಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ, ಮಾರ್ಕೆಟ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಮೊದ್ಲೇನಾಗಿತ್ತು, ನಾವು ಹೋಗಿ ಬಿಹಾರಕ್ಕೆ ಹೋಗಿ ರೈತ ಇಲ್ಲಿಂದ ಮಾರ್ಕೆಟ್ ಮಾಡಕ್ ಆಗ್ತಿರ್ಲಿಲ್ಲ. ಅದು ನಮ್ಮ ಬೆಳೆಗಳನ್ನ ಬಾಂಬೆ ಅಂತ ದೊಡ್ಡ ಮಾರ್ಕೆಟ್ ನಲ್ಲಿ ನಾವು ತಗೊಂಡೋಗಿ ಸರಕುಗಳನ್ನ ಮಾರಾಟ ಮಾಡಕ್ ಆಗ್ಲಿಲ್ಲ. ರೈತನಿಗೆ ತುಂಬಾ ಕಾಸ್ಟ್ ಜಾಸ್ತಿ ಆಗೋದು. ಸೊ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗ್ಲಿ ಮತ್ತೆ ಅದನ್ನ ಪೇಮೆಂಟ್ ಆಗ್ಲಿ, ಸೊ ಲಾಸಸ್ ಸ್ಪಾಯ್ಲೇಜಸ್, ಇದರಿಂದ ಲಾಸ್ ತುಂಬಾ ಆಗ್ತಿತ್ತು. ಸೊ ಈ ಒಂದು ವ್ಯವಸ್ಥೆ, ಈ ನಾಮ ವ್ಯವಸ್ಥೆ ಆಗಿರೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗಿದೆ, ಒಳ್ಳೆ ದರನೂ ರೈತರಿಗೆ ಸಿಗ್ತಾ ಇದೆ. ಇನ್ನು ಸರ್ಕಾರ ಇತ್ತೀಚೆಗೆ ಆದ ಒಂದು ಕಾಯ್ದೆ ತಿದ್ದುಪಡಿ ತಂತು, ಅದಕ್ಕೆ ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ ಮಾಡ್ತು, ಇದು ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತಂತೀರ? ಸೊ ನಾನು ಮೊದಲನೇದಾಗಿ ಈ ಅಗತ್ಯ ವಸ್ತುಗಳ ಸರಕುಗಳ ಕಾಯ್ದೆ ಏನಕ್ಕೆ ಬಂತು, ಅದು ಏನ್ ಅವಶ್ಯಕತೆ ಏನಿತ್ತು ಅಂತ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿ ನಿಮ್ಗೆ ಹೇಳ್ತೀನಿ. ಸೊ 1955 ಈ ಒಂದು ಅಗತ್ಯ ಸರಕುಗಳ ಕಾಯ್ದೆಯನ್ನ ತಗೊಂಬಂದ್ರು ಭಾರತದಲ್ಲಿ. ಸೊ ಆಗಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಆಹಾರಗಳ ಉತ್ಪಾದನೆ ತುಂಬಾ ಕಡಿಮೆ ಇತ್ತು, ತುಂಬಾ ಕಡಿಮೆ ಇತ್ತು. ಆಗಿನ್ನೂ ಉತ್ತಮವಾದ ತಳಿಗಳಾಗ್ಲಿ, ತಳಿಗಳ ಆವಿಷ್ಕಾರ ಆಗಿರ್ಲಿಲ್ಲ. ಭಾರತ ಆಗಿ 1955 ಇನ್ನೂ ಬಡ ರಾಷ್ಟ್ರವಾಗಿತ್ತು. ನಮ್ಮಲ್ಲಿ ನಾವೆಲ್ಲ ಆಹಾರ ಪದಾರ್ಥಗಳನ್ನ ಬೇರೆ ಕಡೆಯಿಂದ ಆಮದು ಮಾಡ್ಕೊತಾ ಇದ್ವಿ. ಸೊ ನಮ್ಗೆ ರಫ್ತು ಮಾಡೋಕೆ ನಮ್ಮಷ್ಟು ಬೆಳೆ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರಲಿಲ್ಲ. ಸೊ ಆಗಿನ ಕಾಲದಲ್ಲಿ ಸೊ ದೇಶದ ಎಲ್ಲಾ ನಾಗರಿಕರಿಗೂ ಸಹ ನಿಗದಿ ದರದಲ್ಲಿ ಅಗತ್ಯ ವಸ್ತುಗಳು, ಯಾಕಂದ್ರೆ ಅವಾಗ ಫುಡ್ ಅಂತಂದ್ರೆ ಫಸ್ಟ್ ನಾವು ಸರ್ವೈವ್ ಆಗ್ಬೇಕು, ಆಮೇಲೆ ಒಬ್ಬ ಮನುಷ್ಯ ಉಳ್ಕೋಬೇಕಂದ್ರೆ ಅಗತ್ಯ ವಸ್ತು ಬೇಕೇ ಬೇಕೆ ಅವನಿಗೆ. ಫಾರ್ ಎಕ್ಸಾಂಪಲ್ ಅವಾಗ ಸಿಮೆಂಟ್ನ ಅಗತ್ಯ ವಸ್ತುಗಳಲ್ಲಿ ಅಂಡರ್ ತಗೊಂಬಂದಿದ್ರು. ಸಿಮೆಂಟ್ ಎಲ್ಲರಿಗೂ ಒಂದೇ ರೀತಿನಲ್ಲಿ ಒಂದೇ ರೇಟಲ್ಲಿ, ಯಾಕೆ ಶ್ರೀಮಂತನು ಅದೇ ರೇಟ್ ಕೊಟ್ಟು ಸಿಮೆಂಟ್ ಕೊಂಡ್ಕೊಬೇಕು, ಬಡವನು ಅದೇ ರೇಟ್ ಕೊಟ್ಟು ಸಿಮೆಂಟ್ ಕೊಟ್ಕೊಬೇಕು. ಅದೇ ರೀತಿ ಆಹಾರ ಪದಾರ್ಥನು ಈ ಅಗತ್ಯ ವಸ್ತುಗಳ ಒಂದು ಕಾಯ್ದೆಯಲ್ಲಿ ತಗೊಂಬಂದ್ರು. ಎಲ್ರಿಗೂ ಆಹಾರ ಸಿಗ್ಬೇಕು, ಎಲ್ರಿಗೂ ಒಂದೊಂದು ನಿಟ್ಟಿನಲ್ಲಿ ತಗೊಂಬಂದಿದ್ರು. ಸೊ ಆಗಿನ ಸಂದರ್ಭಕ್ಕೆ ಈ ಒಂದು ಕಾಯ್ದೆ ತುಂಬಾ ಅನುಕೂಲ ಆಗಿತ್ತು, ಯಾಕಂದ್ರೆ ಎಲ್ಲಾ ನಾಗರಿಕರು ಬದುಕಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯವನ್ನ ತಗೊಂಬಂದಿದ್ರು. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿತ್ತು ಅಂತಂದ್ರೆ ನಮ್ದು ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಇವತ್ತಿನ ಟೈಮಲ್ಲಿ ನಮ್ದು ಸರ್ಪ್ಲಸ್ ಪ್ರೊಡಕ್ಷನ್ ಇದೆ. ನಾವು ನಮ್ಮ ದೇಶದಲ್ಲಿ 1 ವರ್ಷ ನಾವು ಉತ್ಪಾದನೆ ಮಾಡಲಿಲ್ಲ ಅಂದ್ರೂ ಸಹ ನಾವು ಬದುಕೋಕೆ ಎಷ್ಟು ಬೇಕೋ ಅಷ್ಟು ಆಹಾರ ಧಾನ್ಯಗಳು ಶೇಖರಣೆಗೊಂಡಿದ್ದಾವೆ. ಸೊ ಇಂಥ ಸಂದರ್ಭದಲ್ಲೂ ಸಹ ನಾವು ಈ ನಮ್ಮ ಕೃಷಿ ಪದಾರ್ಥಗಳ ಈ ಬೇಳೆಕಾಳುಗಳು, ತರಕಾರಿಗಳು, ಎಣ್ಣೆಕಾಳುಗಳು, ಇನ್ನು ಅನೇಕ ಕೃಷಿ ಉತ್ಪನ್ನಗಳನ್ನ ಈ ಅಗತ್ಯ ಸರಕುಗಳ ಅಡಿಯಲ್ಲಿ ತಗೊಂಡ್ಬಂದ್ರೆ ಅಲ್ಲಿ ರಿಸ್ಟ್ರಿಕ್ಷನ್ ಮಾಡ್ದಂಗಾಗುತ್ತೆ. ಖರೀದಿದಾರ ಇಷ್ಟೇ ಖರೀದಿ ಮಾಡ್ಬೇಕು. ಫಾರ್ ಜೋಳ ಒಂದು 500 ಕ್ವಿಂಟಲ್ ಅಷ್ಟೇ ಅವ್ನ ಗಿಡಕ್ಕೆ ಅವಕಾಶ ಕೊಟ್ಟಿರುತ್ತೆ ಗೌರ್ಮೆಂಟ್ ಈ ಕಾಯ್ದೆನಲ್ಲಿ. ಅದಕ್ಕಿಂತ 500 ಕ್ವಿಂಟಲ್ಗಿಂತ ಜಾಸ್ತಿ ಅವನ ಏನಾದ್ರು ಶೇಖರಣೆ ಮಾಡ್ದ ಅಂತ ಅಂದ್ರೆ ಅಧಿಕಾರಿಗಳು ಅವ್ನ ಗೋಡನ್ನ ರೈಡ್ ಮಾಡ್ತಾರೆ, ಅವನ ಮೇಲೆ ಕೇಸ್ ಹಾಕ್ತಾರೆ. ಸೊ ಅದನ್ನ ಮುಟ್ಟುಗೋಲು ಹಾಕೊಳ್ಳೋ ಅಂತ ವ್ಯವಸ್ಥೆ ಇತ್ತು. ಸೊ ಅದಕ್ಕೆ ಇವಾಗ ಈ ಉತ್ಪಾದನೆ ಜಾಸ್ತಿ ಆಗಿರೋದ್ರಿಂದ ರೈತರುಗಳಿಗೆ ಕೊಂಡ್ಕೊಳ್ಳೋರು ಜಾಸ್ತಿ ಇಲ್ಲ. ಸೊ ರಿಸ್ಟ್ರಿಕ್ಷನ್ ಅಷ್ಟೇ ಕೊಂಡ್ಕೊಬೇಕು ಅಂದಾಗ ಯಾರು ಕೊಂಡ್ಕೊಳಕ್ ಬರ್ತಾ ಇಲ್ಲ. ಆದ್ರಿಂದ ಈ ಸರ್ಕಾರ ಏನ್ ಮಾಡಿದೆ, ಆ ಒಂದು ರಿಸ್ಟ್ರಿಕ್ಷನ್ ನ ತೆಗ್ದಾಕಿದೆ. ಸೊ ಇವಾಗ ಯಾವುದೇ ಒಬ್ಬ ವರ್ತಕ ಬೇಕಾದ್ರೂ ಎಷ್ಟು ಸರಕು ಬೇಕಾದ್ರೂ ರೈತರಿಂದ ಕೊಂಡ್ಕೊಬಹುದು, ಎಷ್ಟು ಬೇಕಾದ್ರೂ ಶೇಖರಣೆ ಮಾಡ್ಕೊಬಹುದು, ಯಾವಾಗ ಬೇಕಾದ್ರೂ ಅವನು ಮಾರ್ಕೆಟ್ಗೆ ಬಿಡಬಹುದು. ಅವಂದೇ ಫಸ್ಟ್ ಎಲ್ಲ ಗೋದಾಮುಗಳೆಲ್ಲ ಗೌರ್ಮೆಂಟ್ ಅಂಡರ್ ಇದ್ವು. ಇವಾಗ ಪ್ರೈವೇಟೈಸೇಷನ್, ನಿಮಗೆ ಒಂದು ಗೋದಾಮುಗಳನ್ನ ನಿರ್ಮಾಣ ಮಾಡ್ಕೊಂಡು ರೈತರ ಯಾಕೆಂದ್ರೆ ನಮ್ಮ ರೈತರ ಬೆಳೆಗಳು ವರ್ಷ ಪೂರ್ತಿ ಬರಲ್ಲ. ಯಾವ್ದೋ ಉದಾಹರಣೆಗೆ ಸೀಸನ್ ವೈಸ್ ಭತ್ತ ತಗೊಂಡ್ರೆ ಎರಡ್ ಸೀಸನ್ ಅಲ್ಲಿ ಬರುತ್ತೆ. ಆ 2 ಸೀಸನ್ ಅಲ್ಲಿ ಬರೋ ಭತ್ತನ ನಾವು ವರ್ಷ ಪೂರ್ತಿ ಅದನ್ನ ನಾವು ಬಳಸ್ಕೋಬೇಕಾಗತ್ತೆ, ಶೇಖರಣೆ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಬಂದಾಗ ನಾವು ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟು ಖರೀದಿದಾರರಿಗೆ ನೀವು 500 ಕ್ವಿಂಟಲ್ ಗಿಂತ ಜಾಸ್ತಿ ನೀವು ಕೊಂಡ್ಕೊಳಂಗಿಲ್ಲ ಅಂತ ಅಂದ್ಬಿಟ್ರೆ ಅವ್ರಿಗೆ ಜಾಸ್ತಿ ಬೇಡಿಕೆ ಇರಲ್ಲ. ಸೊ ರೈತರುಗಳಿಗೆ ತೊಂದರೆ ಆಗುತ್ತೆ. ಆ ರಿಸ್ಟ್ರಿಕ್ಷನ್ ತೆಗ್ದಾಕಿರೋದ್ರಿಂದ ಸೊ ಎಷ್ಟು ಬೇಕಾದ್ರೂ ಖರೀದಿ ಮಾಡ್ತಾರೆ, ಎಷ್ಟು ಬೇಕಾದ್ರೂ ಶೇಖರಣೆ ಮಾಡ್ತಾರೆ. ವರ್ಷದ ಕಾಲ ನಮ್ಮ ಗ್ರಾಹಕರಿಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಮೌಲ್ಯವರ್ಧನೆ ಮಾಡಿ ಇವತ್ತು ಗ್ರಾಹಕರಿಗೆ ತಲುಪಿಸ್ತಾ ಇದ್ರೆ ಇದರಿಂದ ಏನಾಗಿದೆ ಅಂತಂದ್ರೆ ನಮ್ಮ ರೈತರಿಗೆ ಒಂದು ಒಳ್ಳೆ ಮಾರ್ಕೆಟ್ ಸಿಗ್ತಾ ಇದೆ ಅವ್ರು ಬೆಳೆದಂತ ಬೆಳೆಗಳಿಗೆ. ಆಮೇಲೆ ಅವ್ರಿಗೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಅವ್ರು ವರ್ಷದ ಅವ್ರ ಸರ್ಪ್ಲಸ್ ಪ್ರೊಡಕ್ಷನ್ ಇದ್ರು ನಾ ಸೊ ನಾನು ಹೇಳಿದ್ರೆ ಇವಾಗ ಯಾವ್ದೋ ಒಂದು ಮಂತ್ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಬಂತು ಅಂತಂದ್ರು ಖರೀದಿ ಮಾಡ್ಕೊಂಡು ಶೇಖರಣೆ ಮಾಡ್ಕೋತಾರೆ. ಶೇಖರಣೆ ಮಾಡ್ಕೊಂಡು ಗ್ರಾಹಕರಿಗೆ ವರ್ಷಾನುಕಾಲ ಸಪ್ಲೈ ಮಾಡ್ತಾರೆ. ಅವ್ರು ಬೇಕಾದ ರೀತಿ ಮೌಲ್ಯವರ್ಧನೆ ಆಗ್ತಾ ಇದೆ. ಒಂದು ಕೃಷಿ ಉತ್ಪನ್ನಗಳು. ಎಕ್ಸಾಂಪಲ್ ಪ್ಯಾಡಿ, ಪ್ಯಾಡಿ ತಗೊಂಡ್ರೆ ಪ್ಯಾಡಿನ ರೈಸ್ ಆಗಿ ಕನ್ವರ್ಟ್ ಮಾಡ್ತಾರೆ, ಅಕ್ಕಿಯಿಂದ ನಾವು ಇವಾಗ ಉತ್ಪನ್ನಗಳನ್ನ ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಸೊ ಈ ವ್ಯವಸ್ಥೆಯಿಂದ ಒಂದು ಕೃಷಿ ಉತ್ಪನ್ನಗಳಿಗೆ ಒಂದು ಒಳ್ಳೆ ಬೇಡಿಕೆ ಬರುವಂತ ಅವಕಾಶ ಜಾಸ್ತಿ ಆಗಿದೆ. ಈ ಒಂದು ಕಾಯ್ದೆಯಿಂದ ರೈತರನ್ನ ಉತ್ಪನ್ನಗಳನ್ನ ಕೊಂಡ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ, ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಇವೆಲ್ಲ ಇದರಿಂದ ರೈತರಿಗೆ, ಆಮೇಲೆ ರಫ್ತುದಾರರು, ಫಾರ್ ಎಕ್ಸಾಂಪಲ್ ನೀವು ಯಾವ್ದೇ ಒಬ್ಬ ರೈತರನ್ನ, ಒಬ್ಬ ರಫ್ತುದಾರ ಇದ್ದಂದ್ರೆ ಯಾವ್ದೋ ಒಂದು ಕಂಟ್ರಿಗೆ ಅವನು ಇಷ್ಟು ಒಂದು ಟನ್ನು, ಎರಡು ಟನ್ನು, ಮೂರು ಟನ್ನು ಒಂದು ಈ ಮಂತ್ ಅಲ್ಲಿ ಕಳಿಸ್ಬೇಕು ಅಂತ ವ್ಯವಸ್ಥೆ ಇರುತ್ತೆ. ಬಟ್ ಅವನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಬಟ್ ಒಂದು ಅವ್ನ್ ಕೊಂಡ್ಕೊಳ್ಳಕ್ಕೆ ನಾವು ರಿಸ್ಟ್ರಿಕ್ಷನ್ ಮಾಡಿದಾಗ ಅವನ್ ಅದನ್ನ ರಫ್ತು ಕಳಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ರಫ್ತುದಾರರಿಗೂ ಇದು ಒಂದು ಒಳ್ಳೆಯ ಅವಕಾಶ. ಎಷ್ಟು ಬೇಕಾದ್ರೂ ಅವ್ರು ಕೊಂಡ್ಕೊಂಡು, ರೈತರಿಂದ ಉತ್ಪನ್ನಗಳನ್ನ ಕೊಂಡ್ಕೊಂಡು ಯಾವ ದೇಶಕ್ಕೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಅವರು ರಫ್ತು ಮಾಡ್ಬೋದು, ಶೇಖರಣೆ ಮಾಡ್ಬೋದು, ಅದ್ರ ಜೊತೆಗೆ ಮೌಲ್ಯವರ್ಧನೆ ಮಾಡ್ಬಿಟ್ಟು ಗ್ರಾಹಕರಿಗೆ ಕೊಡ್ಬೋದು. ಒಟ್ಟಾರೆ ಹೇಳ್ಬೋದಂದ್ರೆ ಈ APMC ಕಾಯ್ದೆ ತಿದ್ದುಪಡಿ ಮಾಡಿರೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತದೆ, ಅವರು ಬೆಳೆದಂತ ಬೆಳೆಗೆ ಒಳ್ಳೆ ನ್ಯಾಯಯುತವಾದ ಬೆಲೆ ಸಿಗೋ ಒಂದು ಅವಕಾಶ ಇದೆ ಅಂತ ಹೇಳ್ತೀರಾ? ಹೌದು ಹೌದು. ಸೊ ಇದರಿಂದ ಈ ಅಗತ್ಯ ವಸ್ತುಗಳ ಸರಕುಗಳಿಂದ ಈಗ ನಮ್ಮ ಅಗ್ರಿಕಲ್ಚರ್ ನ ಪ್ರೊಡ್ಯೂಸ್ ನ ಒಂದು ತೆಗೆದಾಕಿರೋದ್ರಿಂದ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಫಸ್ಟ್ 500 ಕ್ವಿಂಟಲ್ ಅಷ್ಟೇ ಕೊಂಡ್ಕೊಳ್ತಿದ್ದೆ, ಇವಾಗ ಎಷ್ಟು ಬೇಕಾದ್ರೂ ಕೊಂಡ್ಕೊಳ್ಳೋದ್ರಿಂದ ಅಗ್ರಿಕಲ್ಚರ್ ಕಮಾಡಿಟೀಸ್ಗೆ ಬೇಡಿಕೆ ಜಾಸ್ತಿ ಆಗಿದೆ. ಖರೀದಿದಾರರಲ್ಲಿ ಪೈಪೋಟಿ ಶುರುವಾಗಿದೆ. ಯಾಕೆಂದ್ರೆ ಅದನ್ನ ಯಾರು ಬೇಕಾದ್ರೂ ಕೊಂಡ್ಕೊಂಡು, ಯಾರು ಎಷ್ಟು ಬೆಲೆ ಕೊಟ್ರ ಅವ್ನ ಒಬ್ಬ ಒಂದು ಕೆಜಿ ಆಲೂಗಡ್ಡೆಗೆ 20 ರೂಪಾಯಿ ಕೊಡ್ತೀನಿ ಅಂದ್ರೆ, ಒಬ್ಬ ಖರೀದಿದ ನಾನು 25 ರೂಪಾಯಿ ಕೊಡೋಕಿದ್ರೆ, ಸೊ ಒಂದು ಒಂದು ಬೇಡಿಕೆ ಜಾಸ್ತಿ ಆಗಿದೆ. ಖರೀದಿದಾರರಲ್ಲಿ ಒಂದು ಪೈಪೋಟಿ ಶುರುವಾಗುತ್ತೆ. ಆಮೇಲೆ ಖರೀದಿ ಮತ್ತು ಶೇಖರಣೆಯಲ್ಲಿ ವಿಧಿಸಿರುವ ಮಿತಿ ಅಂದ್ರೆ ಫಸ್ಟ್ ಇಷ್ಟೇ ಪರ್ಚೇಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂತ ಇದ್ದಾಗ ಅದನ್ನ ತೆಗೆದಾಕಿರೋದ್ರಿಂದ ರೈತರಿಗೆ ಆದಾಯ ಜಾಸ್ತಿ ಆಗಿದೆ. ಜೊತೆಗೆ ವರ್ಷ ಪೂರ್ತಿ ಗುಣಮಟ್ಟದ ಕಚ್ಚಾ ವಸ್ತುಗಳು ಸಿಗ ಅಂತ ವ್ಯವಸ್ಥೆ ಆಗಿದೆ. ಸೊ ಇದರಿಂದ ಆಹಾರದ ಮೌಲ್ಯವರ್ಧನೆ ಆಗ್ತಾ ಇದೆ. ಅದ್ರ ಜೊತೆಗೆ ಫುಡ್ ವ್ಯಾಲ್ಯೂ ಚೈನ್ ಅಂತ ಹೇಳ್ತೀವಿ, ಅದು ವರ್ಷ ಪೂರ್ತಿ ನಮ್ಗೆ ಸಪ್ಲೈ ಆಗುತ್ತೆ. ಯಾಕೆಂದ್ರೆ ಒಂದ್ಸತಿ ಪ್ರೊಡಕ್ಷನ್ ಟೈಮ್ ಅಲ್ಲಿ ಅಷ್ಟೇ ನಮಗೆ ಒಂದು ಕಮಾಡಿಟಿ ಸಿಗಲ್ಲ. ಖರೀದಿದಾರ ಅದನ್ನ ಕೊಂಡ್ಕೊಂಡು ಶೇಖರಣೆ ಮಾಡಿ ವರ್ಷ ಫುಲ್ ಪೂರ್ತಿ ನಮಗೆ ಅವರು ಸಪ್ಲೈ ಮಾಡೋದ್ರಿಂದ ಈ ಫುಡ್ ವ್ಯಾಲ್ಯೂ ಚೈನ್ ಸುಧಾರಿಸ್ತಾ ಇದೆ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗುತ್ತೆ, ಗುಣಮಟ್ಟದ ವಸ್ತುಗಳು ನಮಗೆ ಖರೀದಿದಾರರಿಗೆ ಅದು ಗ್ರಾಹಕರಿಗೆ ಸಿಗುತ್ತೆ. ಇದ್ರ ಜೊತೆಗೆ ರೈತರುಗಳಿಗೆ, ರೈತರ ಉತ್ಪಾದನೆಗಳಿಗೆ ಒಳ್ಳೆಯ ಬೆಲೆ ಸಿಕ್ಕಿ ಅವರು ಸಹ ಒಂದು ನೆಮ್ಮದಿಯ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಒಂದು ಈ ಒಂದು ಕಾರ್ಯಕ್ರಮ ಬಹಳ ಸಹಾಯ ಆಗುತ್ತೆ. ಅವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳು ಸುಧಾರಣೆ ಆಗ್ತವೆ, ಮತ್ತೆ ಈ ಒಂದು ತಿದ್ದುಪಡಿಗಳು ಪೂರಕವಾಗಿ ಕಾರ್ಯ ಮಾಡ್ತವೆ ಅಂತ ನನ್ನ ಅಭಿಪ್ರಾಯ ಅಂತ ನಾನು ಹೇಳ್ತೀನಿ. ಕೊನೆಯದಾಗಿ ಒಂದು ಪ್ರಶ್ನೆ, ಈಗ ಈ ಒಂದು ತಿದ್ದುಪಡಿಗಳೇನು ಬಂದಿದೆ ಅಂದ್ರೆ ಕೃಷಿ ಮಾರುಕಟ್ಟೆ ಸುಧಾರಣೆ ಮಾಡ್ಲಿಕ್ಕೆ ತಿದ್ದುಪಡಿ ಮಾಡಿದಾರಲ್ಲ, ಇದು ನಮ್ಮ ಕರ್ನಾಟಕದ ವರ್ತಕರಿಗೆ ಅಷ್ಟೇ ಸಂಬಂಧಿಸಿರುತ್ತ ಅಥವಾ ಬೇರೆ ರಾಜ್ಯದಿಂದ ಅಂದ್ರೆ ವ್ಯಾಪಾರಗಾರರು ಬಂದು ಇಲ್ಲಿ ಖರೀದಿ ಮಾಡಬಹುದಾ? ಈ ಒಂದು ತಿದ್ದುಪಡಿ ಏನಿದೆ, ಈ ಒಂದು ಫಸ್ಟ್ ನಮ್ದು ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಈ ಒಂದು ಭಾರತ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಅದನ್ನ ಪಾಲನೆಗೆ ತರುವಂತ ಒಂದು ವಿಚಾರ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಇದರಿಂದ ಈ ಒಂದು ಕಾಯ್ದೆಯ ತಿದ್ದುಪಡಿಯಿಂದ ಏನಾಗಿದೆ, ಸೊ ರೈತರುಗಳು ಎಲ್ಲಿ ಬೇಕಾದ್ರೂ ಅವ್ರು ಖರೀದಿ ಮಾಡಬಹುದು, ಯಾವ ಸ್ಟೇಟ್ ಬೇಕಾದ್ರೂ ಅವ್ರು ಕಳಿಸಬಹುದು, ಆ ಹೊರ ರಾಜ್ಯದವ್ರು ಬಂದು ನಮ್ಮಲ್ಲೂ ಬೇಕಾದ್ರೆ ಖರೀದಿ ಮಾಡಬಹುದು. ನಾವು ಅಲ್ಲಿ ಹೋಗಿ ಫಸ್ಟ್ ರಿಸ್ಟ್ರಿಕ್ಷನ್ ಇತ್ತು, ಈ ಒಂದು ಒಂದು ನಮ್ಮಲ್ಲಿ ಖರೀದಿಯಾದ ಒಂದು ವಸ್ತುವನ್ನ ಬೇರೆ ಹೊರ ರಾಜ್ಯಕ್ಕೆ ಕಳಿಸ್ಬೇಕು ಅಂತಂದ್ರೆ ಕಳಿಸೋದಿಕ್ಕೆ ಅವಕಾಶ ಇರಲಿಲ್ಲ APMC ಆಕ್ಟ್ ಅಲ್ಲಿ. ಸೊ ರಿಸ್ಟ್ರಿಕ್ಷನ್ ಇತ್ತು. ಸೊ ಇವಾಗ ಆ ರಿಸ್ಟ್ರಿಕ್ಷನ್ ತೆಗ್ದಿದ್ದಾರೆ. ಸೊ ಯಾವ ಪದಾರ್ಥ ಯಾವ ಸ್ಟೇಟ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮೂವ್ ಆಗ್ಬೋದು. ಅದರಿಂದ ಇದ್ರ ಈ ಒಂದು ಮಾರುಕಟ್ಟೆ ರೈತರಿಗೆ ಅವಕಾಶಗಳು ಜಾಸ್ತಿ ಆಗ್ತಾ ಇದಾವೆ. ಒಳ್ಳೇದು ಡಾಕ್ಟರ್ ರವೀಶ್ ಅವರೇ, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರಿ. ಅಂದ್ರೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಒಂದು ಸುಧಾರಣೆ, ಅದರಿಂದ ರೈತರಿಗೆ ಏನೇನೋ ಒಂದು ಹೆಚ್ಚಿನ ಅವಕಾಶಗಳು ದೊರೆತಿದ್ದಾವೆ ತಮ್ಮ ಒಂದು ಬೆಳೆದಂತ ಬೆಳೆಗಳಿಗೆ ಲಾಭ ಪಡೀಲಿಕ್ಕೆ ಅನ್ನೋದ್ರ ಬಗ್ಗೆ, ಮತ್ತು ರೈತರ ಈ ಒಂದು ಅವಕಾಶಗಳನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ಕೃಷಿ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ರೈತರಿಗೆ ಮಾರಾಟದ ಅವಕಾಶಗಳ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಕೃಷಿ ಆರ್ಥಿಕ ತಜ್ಞರಾದ ಡಾ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಬಿಸಿದ್ದಣ್ಣ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಮುಂಜಾನಿತ್ತು ಕುಂಬಾರಣ್ಣ ಹಾಲು ಪಾನಿಂದನ ಹಾರ ಹಾರಿ ಮಣ್ಣ ತುಳಿತಾನ ಹಾರಿ ಹಾರ ಹಾರಿ ಮಣ್ಣ ತುಳಿದು ತಮ್ಮಾರ್ಯಾ ನಾರ್ಯಾರು ಹೊರುವಂತ ಐರಾಣಿ ಮುಂಜಾನಿತ್ತು ಕುಂಬಾರಣ್ಣ ಹಾಲು ಪಾನಿಂದನ ಹಾರ ಹಾರಿ ಮಣ್ಣ ಹಾರಿ ಹಾರ ಹಾರಿ ಮಣ್ಣ ತುಳಿದೋ ತಮ್ಮ ಯಾರು ಹೊರುವಂತ ಐರಾಣಿ ಯಾರು ಹೊರುವಂತ ಐರಾಣಿ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ. ಮುತ್ತೈದೆ ಎಲೆ ಹೆಣ್ಣೆ ತೋರುವರೆ ತವರೂರ.